ಕರುಣಿಯೇ ನಿಲ್ಲಯ ಶರಣರ ಪೊರೆಯುವ ಕರುಣಿಯೇ ನಿನ್ನಯ ಚರಣಯುಗಕ್ಕೆ ನಾ ಶರಣು ಮಾಡಿದೆ ದೇವಿ ಕರುಣದಿ ಎನ್ನ ಪೊರೆಯೇ ಅಮ್ಮ ಸಿರಿಯೇ ಕರುಣದಿ ಎನ್ನ ಪೊರೆಯೇ ಜಾಂಬಕೆ ಅಂಬ್ರಣಿ ಶ್ರೀಹರಿಯ ರಾಣಿ ಮಾರಾರಿ ಮುಖ ಸುದ ಸಂತ್ರಾಣಿ ವಾರಿ ಜಾಂಬಕೆ ಅಂಬ್ರಣಿ ಶ್ರೀಹರಿಯ ರಾಣಿ ಮಾರಾರಿ ಮುಖ ಸುದ ಸಂತ್ರಾಣಿ ವಾರ ವಾರಕ್ಕೆ ನಿನ್ನ ಸಾರಿ ಭಜಿಪೆ ನಮ್ಮ ವಾರ ವಾರಕ್ಕೆ ನಿನ್ನ ಸಾರಿ ಭಜಿಪೆ ಎನ್ನ ದೂರ ನೋಡದೆ ಪೊರೆವ ಭಾರ ನಿನ್ನ ದೂತಾಯೇ ಕರುಣದಿ ಎನ್ನ ಪೊರೆಯೇ ಅಮ್ಮ ಸಿರಿಯೇ ಕರುಣದಿ ಎನ್ನ ಪೊರೆಯೇ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಸುಗುಣ ಸನ್ಮಣಿ ಕಷ್ಟ ದಾರಿದ್ರ್ಯ ದುಃಖ ಹಾರಿಣಿ ಸೃಷ್ಟಿ ಸ್ಥಿತಿ ಲಯಕಾರಿಣಿ ಸುಗುಣ ಸನ್ಮಣಿ ಕಷ್ಟ ದಾರಿದ್ರ್ಯ ದುಃಖ ಹಾರಿಣಿ ದುಷ್ಟರ ಸನ್ ಗದಿ ಕೆಟ್ಟಿಗಯೆಲ್ಲನು ದುಷ್ಟರ ಸಂಗದಿ ಕೆಟ್ಟಿಗಯೆಲ್ಲನು ಥಟ್ಟನೆ ಕರುಣಾ ದೃಷ್ಟಿ ನೋಡಿ ಕರುಣದಿ ಎನ್ನ ಪೊರೆಯೇ ಅಮ್ಮ ಸಿರಿಯೇ ಕರುಣದಿ ಎನ್ನ ಪೊರೆಗೆ ಜಾತರೂಪಳೆ ಶುಭಗಾತ್ರಿ ತ್ರಿಜಗಕ್ಕೆ ಧಾತ್ರಿ ಸೀತೆ ಸತ್ರಾಜಿತನ ಪುತ್ರಿ ಜಾತರೂಪಳೆ ಶುಭಗಾತ್ರಿ ತ್ರಿಜಗಕ್ಕೆ ಧಾತ್ರಿ ಸೀತೆ ಸತ್ರಾಜಿತನ ಪುತ್ರಿ ದಾತ ಗುರು ಜಗನ್ನಾಥ ವಿಠಲನ ದಾತ ಗುರು ಜಗನ್ನಾಥ ವಿಠಲನ ನೀತ ಸತಿಯ ಎಲ್ಲ ಮಾತೆ ವಿಖ್ಯಾತೆ ಕರುಣದಿ ಎನ್ನ ಪೊರೆಯೇ ಅಮ್ಮ ಸಿರಿಯೇ ಕರುಣದಿ ಎನ್ನ ಪೊರೆಗೆ ಶರಣರ ಪೊರೆಯುವ ಕರುಣಿಯೇ ನಿಲ್ಲಯ ಚರಣಯುಗಕ್ಕೆ ನಾ ಶರಣು ಮಾಡಿದೆ ದೇವಿ ಕರುಣದಿ ಎನ್ನ ಪೊರೆಯೇ ಅಮ್ಮ ಸಿರಿಯೇ ಕರುಣದಿ ಎನ್ನ ಪೊರೆಯೇ ಮುಂದೆ ಕೇಳಿ ವಿದ್ಯಾಭೂಷಣ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆ ಸ್ವಾಮಿ ಮುಖ್ಯ ಪ್ರಾಣ.